ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ದನಗಾರ್ ಗೌಳಿಯ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಯಲ್ಲಾಪುರ ತಾಲೂಕು ಬೈಲಂದೂರಿನ ಬಕ್ಕು ದೊಂಡು ಥೋರಾಟ್. ಈಗ ಬಕ್ಕು ದೊಂಡು ಥೋರಾಟ್ ಅವರಿದ್ದಾರೆ, ಅವರು ಹೈನುಗಾರಿಕೆ ಮಾಡ್ತಾರೆ. ಹಂತ ಹಂತವಾಗಿ ಬೆಳ್ಕೊಂತ ಬಂದವರು, ಹೇಗೆಲ್ಲ ಹಂತ ಹಂತವಾಗಿ ಬೆಳೆದ್ರು ಮತ್ತೆ ಅದು ಬೆಳಿಲಿಕ್ಕೆ ಅದರಲ್ಲಿ ಒಂದು ಖುಷಿ ಸಿಕ್ತು, ಅದರಲ್ಲಿ ಲಾಭ ಅನಿಸ್ತಾ ಇತ್ತು, ಅದೊಂದು ಹದ ಸಿಕ್ತು ಅಂತೇಳಿದ್ರೆ ಮತ್ತೆ ಅದರಲ್ಲೇ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು 2 ಎಮ್ಮೆ ಸಾಕಿ ಇವತ್ತು 70 ಎಮ್ಮೆ ತನಕ ಸಾಕುವಷ್ಟು ಅವರು ಅದರಲ್ಲಿ ತೊಡಗಿಸ್ಕೊಂಡಾರೆ, ಬೆಳವಣಿಗೆಯನ್ನು ಹೊಂದಿದ್ದಾರೆ. ಹಾಗೆ ಆಕಳು ಸಾಕಾಣಿಕೆ ಮಾಡ್ತಾರೆ. ಈ ಎಲ್ಲ ರೋಚಕ ಕಥೆಗಳನ್ನ ಅವರಿಂದ ಕೇಳೋಣ. ನಮಸ್ಕಾರ ಬಕ್ಕು ಅವರು. ಈಗ ನೀವು ಹೈನುಗಾರಿಕೆ ಪ್ರಾರಂಭ ಮಾಡಿದ್ದೆ ಯಾವಾಗಿಂದ? ಸುಮಾರು ಈಗ 75 ವರ್ಷ ಆಯ್ತು ಸರ್. ನಾವು ಅದೇ ಒಳಗೆ ಜೀವನ ಮಾಡ್ಕೊಂಡ್ ಬಂದೀವಿ. ಎಮ್ಮೆ ಸಾಕಾಣೆ, ಆಕಳ ಸಾಕಾಣೆ ಅಂದ್ರೆ ನಮ್ದು ಮೂಲ ಸರ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಬಂದವ ನಾವು. ಅವಾಗ ಇಲ್ಲಿ ಕರ್ನಾಟಕ ಒಳಗೆ ಜಾಸ್ತಿ ನಮ್ಮ ಗೌಳಿಯರು ದನಗರ್ ಗೌಳಿಯರು ನಾವು. ನಮ್ಮ ಅಜ್ಜಿಯವರು ನಮ್ಮ ತಂದೆಯವರು ಆ ಕಾಲಿಂದ ಮಹಾರಾಷ್ಟ್ರ ಬಿಟ್ಟು ಈ ಕಡೆ ಕರ್ನಾಟಕ ಬಂದ್ರು ಅವರು. ಅಂದ್ರೆ ಆ ಕಡೆ ಹುಲಿಗಿಲ್ಲ ಕಡಿಮೆ ಸರ್. ಮತ್ತೆ ಅವರು ಏನ ಈ ಕುರಿ ಸಾಕಾಣೆ ಮಾಡ್ತಾರಲ್ಲ ಆ ಟೈಪ್ ನಮ್ದು. ನಾವು ಇವತ್ತು ಒಂದ್ ದಿವಸ ಒಂದು ಗುಡ್ಸಲು ಹಾಕಿ ಅಂದ್ರೆ ಜಂಗಲ್ನ್ಯಾಕ ಒಂದ್ 8 ದಿವಸ ಇಲ್ಲಿ ಉಳಿದು, ಆಮೇಲೆ ಆ ಕಡೆ ಒಂದು 5 ಕಿಲೋಮೀಟರ್ ಮತ್ತೆ 8-10 ದಿವಸ ನಂತರ ಜಾಗ ಚೇಂಜ್ ಮಾಡುದು. ಹಂಗ ಮಾಡ್ಕೊಂಡು 300 ಮಟ ಎಮ್ಮೆ ಆಯ್ದು ನೋಡ್ರಿ ಆ ಕಾಲದಿಂದ. ಅಂದ್ರೆ ಈಗ 20 ವರ್ಷ ಹಿಂದ್ ಕಾಲಿಂದ 100-150 ಹಿಂಗಿತ್ತು. ಈಗ ಸದ್ಯಾಗ ಒಂದು 20-30 ಅದಾವ ಸರ್. ಇಲ್ಲಿ ಬಂದು ಸುಮಾರು 70 ವರ್ಷ ಆತು ಈಗ ಕರ್ನಾಟಕ ಬಂದು. ಅಲ್ಲಿಂದ ಈಗ ನಾವು ಜಂಗಲ್ನಾಗ ಬಿಡ್ತೀವಿ. ಅಂದ್ರೆ ನಾವೇನು ಕಟ್ಟಿ ಹಾಕಂಗಿಲ್ಲ, ಹಂಗೆ ಬಿಡ್ತೀವಿ. ಇಬ್ರು ಅಥವಾ 3 ಜನ ಹೋಗ್ತೀವಿ ಕಾಯಕ, ಮೇಯ್ಸ್ಕೊಂಡು ಬರ್ತೀವಿ. ಮತ್ತೆ ಅದಕ್ಕೆ ಒಂದು ಕಟ್ಟಂಗಿಲ್ಲ ಸರ್. ನಾವು ಕಳನ ಮಾಡ್ತೀವಿ, ಒಂದು ಬೇಲಿ ಟೈಪ್ ಮಾಡ್ತೀವಿ, ಬಾಂಬುದ್ದು ಬೇಲಿ ಮಾಡ್ತೀವಿ ರೌಂಡಾಗಿ. ಸುಮಾರು ಒಂದು 1/2 ಎಕರೆ ಜಾಗಲ್ಲೇ ರೌಂಡಾಗಿ ಬೇಲಿ ಮಾಡ್ತೀವಿ. ಅದ್ರಾಗ ತಂದು ಹಾಕೋದು. ಮತ್ತು ರಾತ್ರಿ 3-2 ಗಂಟೆಯಿಂದ ಮತ್ತೆ ಅವ್ರಿಗೆ ಬಿಡುದು. 3-4 ಗಂಟೆ ಬೀಡು ಕಸಿ ಮೇಯಿಸ್ಕೊಂಡು ರಾತ್ರಿ ಮತ್ತು 3-4 ಜನ ಸಂಗಡನ. ಯಾಕಂದ್ರೆ ಹುಲಿ ಇರ್ತಾವ ಸರ್, ಕೆಲವೊಂದು ಕಡೆ ಕರಡಿನೂ ಇರ್ತಾವು. ಅದಕ್ಕೆ 4-4 ಜನ ಕಾಯ್ಬೇಕಾಗ್ತೈತಿ. ಆಮೇಲೆ 3 ಗಂಟೆಗ ನಾವು ಬಿಟ್ಟು ಕೆಸೆ ಮತ್ತು ಬೆಳಿಗ್ಗೆ 6 ಗಂಟೆಗೆ ತೊಗೊಂಬರ್ತೀವಿ. 6-7 ಗಂಟೆಗೆ ತೊಗೊಂಬರ್ತೀವಿ ಮನೆಯಾಗ. ಮತ್ತು ಹಿಂಗೆ ನಿಲ್ಸ್ತೀವಿ ನಾವು, ಕಟ್ಟಂಗಿಲ್ಲ. ಮತ್ತು ಹಾಲು ಹಿಂಡಿಬೇಕಾರೆ ನಾವು ಕಟ್ಟಂಗಿಲ್ಲ. ಬರೀ ಹಿಂಗೆ ನಾವು ತಡ್ಲೊಳಗೆ ಚಂಬು ಹಿಡ್ಕೊಂಡು 2 ಕೈಲೇ ಹಾಲು ಹಿಡ್ತೀವಿ ಸರ್. ನಾವು ಆ ಪದ್ಧತಿ ನಮ್ದು ಕಡೆಗೆ ಹಾಲು ಮಾರೋದು. ಅವಾಗೇನು ಜಾಸ್ತಿ ರೇಟಿಗಿಲ್ಲಾಗಿತ್ತು. ಈಗ ಒಂದು ಸ್ವಲ್ಪ 35-30 ರೂಪಾಯಿ ಹಿಂಗೆ ಕೊಡ್ತಾ ಇದಾರೆ. ಆದ್ರೆ ನಮ್ಗೆ ಖವದೊಳಗೆ ಸ್ವಲ್ಪ ಲಾಭ ಆಯ್ತು. ಖವ ಮಾಡ್ತಿದ್ವಲ್ರಿ, ಅದ್ರೊಳಗೆ ಒಂದು ಸ್ವಲ್ಪ ಲಾಭ ಆಯ್ತು. ಅಂದ್ರೆ ನಾವು ಒಂದು ಗುಡ್ಸಲು ಹಾಕಿ ಅಲ್ಲಿ ಒಂದು ಬಟ್ಟಿ ತೆಗಿತೀವಿ, ಆ ಬಟ್ಟಿದ ಮೇಲೆ ಖವ ತೆಗಿತೀವಿ. 3 ದಿವಸದಿಂದ ಒಮ್ಮೆಗೆ ಹುಬ್ಳಿಗೆ ಕಲ್ಗಡಿಗೆ ಅಂದ್ರೆ ಖವಾದ ಒಂದು ಬಿಸ್ನೆಸ್ ಮಾಡೋರು ಇರ್ತಾರೆ, ಅವ್ರಿಗೆ ಕೊಟ್ಬಿಡುದು. ನಾವು ಅಂತೂ ಹೋಗಂಗಿಲ್ಲ ಅಲ್ಲಿ ಖರೀದಿಸ್ತಿದ್ರು ಖವಾ ಅಂದ್ರೆ ನಾವು ಸ್ವತಃ ಮಾಡ್ತಿದೀವಿ ಅದು ಸರ್, ಬಟ್ಟಿ ಮಾಡ್ಕೊಂಡ ಅದು ಕರೆಂಟ್ ಗಂಟೆ ಮತ್ತೆ ಕರೆಂಟ್ ಮಿಷನ್ ಈಗ ಕೆಲವೊಂದು ಬಂದಾವ ಈಗ, ಆದ್ರೆ ಇನ್ನೂವರೆಗೆ ನಾವು ಯೂಸ್ ಮಾಡಲಿಲ್ಲ. ಅದ ಅದನ್ನ ಐತಿ ಏನು ಈಗ ಕೆಲವೊಂದ್ ಕಡೆ ಖವಾ ಐತಿ, ಈಗ ನಮ್ ಕಡೆ ಖವಾ ಬಂದಾಗೈತಿ, ಒಂದು 7-6 ವರ್ಷ ಆತ ಖವಾ ಬಂದಾಗೈತಿ. ನಾವು ಇಲ್ಲಿ ಡಿಗ್ರಿ ಕೊಡ್ತೇವೆ, ಇಲ್ಲಿ ಕೃಷ್ಣ ನದಿ ಅಂತೇಳಿ ಹೊಸಳೆ ಹಂಗೈತಿ, ಅಲ್ಲಿ ಕೊಡ್ತೀವಿ. ಅಲ್ಲಿ ಒಂದು ಈಗ 30 ರೂಪಾಯಿ 35 ರೂಪಾಯಿ ಲೀಟ್ರಿಗೆ ರೇಟ್ ಕೊಡ್ತಾರೆ. ಆದ್ರೆ ಈಗ ನಾವು ದನ ಸಾಕಾಣ ಮಾಡ್ತೀವಲ್ರಿ, ಅದ್ರೊಳಗೆ ಒಂದ್ ಸ್ವಲ್ಪ ಲಾಭಾಂಶ ಐತಿ, ಒಂದ್ ಸ್ವಲ್ಪ ಕಷ್ಟನೂ ಐತಿ ಸರ್. ಅಂದ್ರೆ ಕಷ್ಟ ಯಾಕು, ಈಗ ಬ್ಯಾಸ್ಗ್ಯಾಗ ನೀರು ಇರಂಗಿಲ್ಲ ಸರ್. ಇಲ್ಲಿ ಬ್ಯಾಸ್ಗ್ಯಾಗ ನೀರು ಇರಂಗಿಲ್ಲ ಅಂದ್ರೆ ನಾವು ಕಲ್ಗಟ್ಟಿ ಇಲ್ಲ ಅಂದ್ರೆ ಈ ಕಡೆ ಹಳ್ಳಿ ಸೈಡ್ ದೊಡ್ಡ ಕೀರಿ ದೊಡ್ಡ ಹಳ್ಳ ಇರ್ತಾವಲ್ರಿ, ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಿ ಒಂದ್ 3-4 ತಿಂಗಳ ಗುಡ್ಸಲ್ ಹಾಕೊಂಡು ಅಲ್ಲಿ ಇರ್ತೀವಿ. ಅಲ್ಲೇ ಒಂದ್ 3-4 ತಿಂಗಳ ಅಂದ್ರೆ ಜೂನ್ ಜುಲೈ ಒಳಗೆ ಮತ್ತೆ ವಾಪಸ್ ಬರ್ತೀವಿ ಊರ್ ಕಡೆ. ಮೊದ್ಲ ಏನ್ ಮಾಡ್ತಿದ್ರ, ಅಲ್ಲಿ ಮೇವು ಚಲೋ ಇದ್ರೆ ಅಲ್ಲೇ ಜೀವನ ಮಾಡೋದು. ಮೇವು ಎಲ್ಲಿ ಸಿಕ್ತದಲ್ರಿ ಅಲ್ಲಿ ಇರೋದು. ಮೇವು ಇಲ್ಲಾಂದ್ರೆ ಜಾಗ ಖಾಲಿ ಮಾಡೋದು, ಮತ್ತೆ ಈ ಕಡೆ ಬರೋದು. ನಾವೇನ್ ಕೈಲಿ ಕೊಯ್ಕೊಂಡು ಹಾಕಂಗಿಲ್ಲ. 70-80 ದನ ಅಂದ್ರೆ ಎಲ್ಲಿ ಹಾಕ್ತಿರಿ, ಹಾಕಕ್ ಬರಂಗಿಲ್ಲ. ಕಡೆಗೆ ಮತ್ ಇಲ್ಲಿ ಬರ್ತೀವಿ, ಇಲ್ಲಿ ಬರ್ಕೊಂಡು ಮತ್ತೆ 3-4 ತಿಂಗಳ ಇಲ್ಲಿ ಅಂದ್ರೆ ಡಿಸೆಂಬರ್ ಒಳಗೆ ಮತ್ತೆ ಹೋಗ್ತೀವಿ ಆ ಕಡೆ. ಇನ್ನುವರೆಗೆ ಹಂಗೈತಿ ಸರ್, ಕಟ್ ಹಾಕಿ ನಾವು ಜೀವನ ಮಾಡ್ತಾ ಇಲ್ಲ. ಅಂದ್ರೆ ಒಂದ್ 5-6 ಜನ ದನ ಕಟ್ತಾರ, ಅದಕ್ಕೆ ನಿಂತಿದ್ದ ಜಾಗಲೆಲ್ಲ ಅದು ಹೂಲ್ ಹಾಕ್ತಾರ. ಆ ಪದ್ಧತಿ ನಮ್ ಕಡೆ ಇಲ್ಲ ಏನು. ನಾವು ಧನ್ಗರ್ ಗೌಳಿ ಅಂತೇಳಿ, ನಮ್ಗೆ ಗೌಳಿ ಯಾಕಂತಾರೆ, ಇಲ್ಲಿ ನಾವು ಕಾಡ್ನ್ಯಾಗ ಇರ್ತೀವಿ ಅಂತೇಳಿ ಗೌಳಿ ಅಂತಂದ್ರೆ. ಇಲ್ಲಾಂದ್ರೆ ನಮ್ದು ಅಡ್ರೆಸ್ ಪೂರಾ ಮರಾಠಿ ಧನ್ಗರ್. ಆ ಕಡೆ ಇಲ್ಲಿ ಕರ್ನಾಟಕ ಬಂದಾಗ ನಮ್ಗೆ ಗೌಳಿ ಅಂತೇಳಿ ಒಂದು ಹೆಸರು ಆಯ್ತದ. ಇಲ್ಲಾಂದ್ರೆ ನಮ್ ಪಕ್ಕ ಧನ್ಗರ್. ಇಲ್ಲೇ ಎಮ್ಮೆ ಸಾಕೋದು, ಈ ರೀತಿಯಾಗಿ ಹಾಲ್ ಮಾರೋದು, ಅವ್ರನ್ನೆಲ್ಲರೂ ಗೌಳಿನ ಅಂತಾರೆ ಇಲ್ಲಿ. ಹೌದು ಸರ್, ಗೌಳಿನ ಅಂತಾರೆ ಸರ್. ಗೌಳಿಯವರು ಎಮ್ಮೆ ಸಾಕು ಪದ್ಧತಿನ ಚಂದ, ಅವರು ಎಮ್ಮೆ ಆಯ್ಕೊಳ್ಳೋದು, ಎಂತ ಎಮ್ಮೆ ಸಾಕ್ಬೇಕು, ಇದರಲ್ಲಿ ಸಾಕಷ್ಟು ಪಳಗಿದಂತ ಒಂದು ಜನಾಂಗ. ಹೌದು ಸರ್. ಈಗ ನೀವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತೀರಿ, ಅಲ್ಲಿ ಮೇವ್ ಆಯ್ತು ನೀರಾಯ್ತು ನೋಡ್ಕೊಂಡು ಇಂತಲ್ಲೇ ಉಳ್ಕೊಳ್ಳೋಣ ಅಂತೇಳಿ ತೀರ್ಮಾನ ತಗೊಳ್ತೀರಿ. ಅಲ್ಲಿ ಜಾಗ ಕೊಡೋರು ಯಾರು, ಅಥವಾ ನೀವು ಅರಣ್ಯದೊಳಗೆ ಒಂದ್ ಸ್ವಲ್ಪ ಎಲ್ಲಿ ಖಾಲಿ ಐತೆ ಅಲ್ಲಿ ಹುಡುಕೊಂಡು ಅಲ್ಲೇ ಇರ್ತಿರೋ, ಅಥವಾ ಹೇಗೆ ಅದು? ಅಂದ್ರೆ ಅವ್ರು ಶಿಪಾಯಿ ಇರ್ತಾರ ಸರ್, ಪಾರ್ಟಿ ಬಂದ್ ಮಾಡವ್ರು, ಅವ್ರಿಗೆ ಹೇಳ್ತೀವಿ ಸರ್, ಸರ್ ಮತ್ ನಾವು 3 ತಿಂಗಳ ಇಲ್ಲಿ ಉಳಿತೀವ್ರಿ, ಆಯ್ತು ಉಳಿರಿ ಅಂತಾರ. ಅವಾಗ ಅವ್ರಿಗೆ ಒಂದ್ ಸ್ವಲ್ಪ ಏನಾರು ಮತ್ತೆ ಗೊಬ್ಬರ ಗಿಬ್ಬರ ಕೇಳ್ತಾರ ಅವ್ರು, ಗೊಬ್ಬರ ಗಿಬ್ಬರ ಕೊಡ್ತೀವಿ. ಗೊಬ್ಬರ ಅಂದ್ರೆ ಅವಾಗ ಸಸಿಗೆ ಏನೋ ಹಾಕಕ್ಕೆ ಗೊಬ್ಬರ ಬೇಕಾಗ್ತೈತಿ, ಅವಾಗ ಗೊಬ್ಬರನ ಕೊಡ್ತೀವಿ ಅವ್ರಿಗೆ. ಮತ್ತೆ ರೈತರು ಯಾರು ದೊಡ್ಡ ರೈತರು ಇದ್ರೆ ಅವ್ರ ಹೊಲದಾಗ ಇದು ಮಾಡ್ತೀವಿ. ಅಂದ್ರೆ ಜೂನ್ ಜುಲೈ ಒಳಗೆ ಮತ್ತೆ ಬಿತ್ಕಿ ಚಾಲು ಆಗ್ತದೆ ಸರ್, ಅಷ್ಟು ಮಟ್ಟ ಜಾಗ ಕೊಡ್ತಾರೆ ಅವ್ರಲ್ಲಿ. ಅಂಥದ್ದು ಒಂದ್ಸಲ ಒಂದೊಂದು ಇದನ್ನ ಅನುಕೂಲ ಸಿಗ್ತೈತಿ, ಒಂದ್ಸಲ ಆ ಅನುಕೂಲ ಸಿಗ್ಲಿಲ್ಲ ಅಂದ್ರೆ ಫಾರೆ ಡಿಪಾರ್ಟ್ಮೆಂಟ್ ಹೇಳ್ಕೇಸಿ ಅಲ್ಲಿ ಒಂದು ಜೂಪಡಿ ಹಾಕಿ ಅಲ್ಲಿ ಜೀವನ ಮಾಡ್ತೀವಿ. ಮತ್ತೆ ಅವಕ್ಕೆ ಇದು ಕಣ್ಣನ್ ಮಾಡೋದು, ಅದು ಬೆಲೆ ಹಾಕಿ ದೊಡ್ಡ ಬೆಲೆ ಹಾಕಿ ನಾವು ಜಾಲಿಗಿಲಿ ಹೆಂಗೆ ಓಡಂಗಿಲ್ಲ, ಬರೀ ಇದು ಜಂಗಲ್ನ ಕಟ್ಕಿ ಕಡಿಯೋದು ಬೇಲಿ ರೌಂಡ್ ಆಗಿ ಮಾಡೋದು ಅದ್ರೊಳಗೆ ಹಾಕೋದು ಅವ್ರಿಗೆ. ಹಗ್ಗ ತಗೊಂಡು ಕಟ್ಟಂಗಿಲ್ಲ ನಾವು, ಒಟ್ಟು ಕಟ್ಟಂಗಿಲ್ಲ. ಹಗಲೆಲ್ಲ ಮತ್ತೆ ಮೇಯಿಸ್ಕೊಂಡ್ಬಂದು ಸಂಜೆ ಮುಂದೆ ಮತ್ತೆ ಒಳ್ಳೆ ಮತ್ತೆ ಹಾಕೋದು ಕಣ್ಣ ಒಳಗೆ. ಆ ಸಗಣಿ ದಿನ ಎಷ್ಟು ಸ್ಟಾಕ್ ಆಗುತ್ತೆ? ಸಗಣಿ ದಿನ ಅಂದ್ರೆ ಸರ್ ಸುಮಾರು ಒಂದು 20-30 ಬುಟ್ಟಿ, ದೊಡ್ಡ ಬುಟ್ಟಿಲೆ. ಅಷ್ಟೆಲ್ಲಾನು ಹೇಗೆ ಸಂಗ್ರಹಿಸಿ 3 ತಿಂಗಳದ್ದು? ಅದು ನಮ್ಮ ಹೆಣ್ಮಕ್ಳಿಗೆ ಸರ್ ಪ್ಯಾಟೇಜ್ ಆಗಿದೆ. ಇಬ್ರು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರದ್ದು ಅದ ಕೆಲಸ. ನಾವು 3 ಗಂಟೆಗೆ ಹೋಗ್ತೀವಲ್ಲ ರಾತ್ರಿ ಮೇಯ್ಸಕಂತೇಳಿ, ಅವಾಗ ಎದುರು ಅವರು ಕತ್ಕೊಂಡು ಚಾ ಕುಡ್ಕೊಂಡ್ರ ಫಸ್ಟ್ ದುಡ್ಡಿನ ಅದ, ಆಮೇಲೆ ನಾಷ್ಟ ತಿಂಡಿ. ಸಗಣಿ ಬಳಸೋದು, ಸಗಣಿ ಎಲ್ಲ ಜಮಾ ಮಾಡಿ ಒಂದ್ ತಪ್ಪಿ ಒಳಗೆ ಹಾಕೋದು, ಅಲ್ಲಿ ಹೊರಗಡೆ ಏನಾದ್ರು ತಪ್ಪಿ ಹಾಕೋದು ಅಲ್ಲೇ ಹೋಗಿರೋದು. ಮತ್ತೆ ಕೊನೆಗೆ ಮಾರೋದು ಅದನ್ನ? ಹಾ, ಕೊನೆಗೆ ಮಾರ್ತೀವಿ ಸರ್. ಗಿರಾಕ್ ಬರ್ತಾವಲ್ಲ ರೈತರು ಬರ್ತಾರೆ, ಮಾರ್ತೀವಿ. ಎಷ್ಟು ಹೇಗೆ ರೇಟ್? ಈಗ ರೇಟ್ ಒಂದು 10,000 ರೂಪಾಯಿ ಇದೆ ಸರ್. ಒಂದು ಟ್ರ್ಯಾಕ್ಟರ್ ಅಲ್ಲ, ಟ್ರೇಕ್, ದೊಡ್ಡ ಟ್ರೇಕ್. ಹಾ, ಒಂದು 10,000 ರೂಪಾಯಿ ಇದೆ ಈಗ. ಈಗ ಸದ್ಯಕ್ಕೆ ಚಾಲು ಐತಿ 10,000. ಎಷ್ಟು? ಒಂದ್ 2-3 ಟ್ರಕ್ ಆಗುತ್ತೆ. 3-4 ಟ್ರಕ್ ಆಗ್ತಾವ ಸರ್. ಮತ್ತೆ ಅಲ್ಲಿ ಮರಿ ಒಂದು ಕರು ಹಾಕ್ಬಹುದು, ಅವು ಕಾಳಜಿ? ಹಾ ಸರ್, ಕಾಳಜಿ ಅಂದ್ರೆ ಅವು ಸಪ್ರೇಟ್ ಇರ್ತಾವ ಸರ್, ಅದಕ್ಕೆ ಒಂದು ಕಾಯಂ ಇರ್ತಾನ. ಕರುಗಳಿಗೆ ಸಪ್ರೇಟ್, ಅವು ಸಪ್ರೇಟ್ ಮೀಸ್ ಹಾಕ್ತಾವ್ ಮತ್ತೆ ಸಪ್ರೇಟ್ ಅವ್ರದ್ದು ಎಲ್ಲ ಇರೋದನ್ನು ಸಪ್ರೇಟ್. ಅದು ಅವ್ರಿಗೆ ಕಾರಣ ಒಂದು ಬೇರೆ ಮಾಡ್ತೀವಿ, ಬೆಲೆನೂ ಬೇರೆದೇ ಮಾಡ್ತೀವಿ. ಅದ್ರಲ್ಲೂ ಹಾಗಿರ್ತೀವಿ, ಅದಕ್ಕೆ ತೊಳೆಯೋದು, ನೀರು ಕುಡಿಯೋದು, ಆಮೇಲೆ ಮೇಸಾಕ್ ಬಿಡೋದು, ಅದು ಒಬ್ಬ ಕಾಯಂ ಇರ್ತಾನ ಸರ್. ಅವನೇನು ಮೇಲಿಕ್ ಬಿಡಲ್ಲ, ಒಂದ್ ಕಡೆ ಮೇವ್ ತಂದು ಹಾಕ್ತಿರ? ಮೇಲಿಕ್ ಬಿಡ್ತೀವಿ ಸರ್. ಬೇರೆನ ಬಿಡುದು? ಹಾ, ಬೇರೆ ಬಿಡುದು. ಹಿಂಡ್ ಒಳಗಿಲ್ಲ, ದೊಡ್ಡ ಎಮ್ಮೆ ಇರ್ತಾವಲ್ರಿ ಅದ್ರೊಳಗಿಲ್ಲ, ಅವು ಸಣ್ಣ ಸಣ್ಣ ಅದಾವಲ್ರಿ, ಅವ್ಕೆ ಸಪ್ರೇಟ್ ಮೇಯಿಸೋದು. ಅದು ಮತ್ತೆ ಇನ್ನೊಂದ್ ಮಾಡ್ತೀವಿ ಸರ್, ಅದಕ್ಕೆ ಹುದುಲ್ ಆಗ್ತೈತೆ ಅಂತ ಹೇಳಿ ಬಿದ್ರೆ ಇರ್ತಾವಲ್ರಿ ಸರ್, ಬಾಂಬು, ಬಾಂಬುದ ಪಟ್ಟಿ ತಕ್ಕೇಶೆ ಹಿಂಗ ಇದು ಮಾಡ್ತೀವಿ, ಅದಕ್ಕೆ ಮಂಟಪ ಮಾಡ್ತೀವಿ ನೆಲದಲ್ಲಿ. ನೆಲದ 1 ಫುಟ್ ಎತ್ತರ, ಅದ್ರ ಮೇಲೆ ಇವು ಮಕ್ಕತಾವು ಕರುಗಳು. ಅಂದ್ರೆ ಹುದ್ದುಲ್ ಆಗುದಿಲ್ಲ ಅಲ್ಲ ಸರ್, ಅವು ಸಣ್ಣ ಸಣ್ಣ ಇರ್ತಾವಲ್ಲ, ಹುಳಗಳ ಬೀಳ್ತಾವ ಕಾಲೊಳಗ ಹಂಗಂತೇಳಿ ಅದಕ್ಕೆ ಮಾಡ್ತೀವಿ. ಮತ್ತೆ ಉಚ್ಚಿ ಒಯ್ದಿದ ಅದು ತಳಗ್ ಬೀಳ್ತೈತಿ, ಬಹಳ ಹೊಳಸಂಗ. ಎಷ್ಟು ದೊಡ್ಡ ಮಾಡಿರ್ತೀರ ಅದನ್ನ? ಸುಮಾರು ಒಂದು 10x10, ಹೆಂಗ 20 ಇದ್ರೆ ಒಂದ್ ಜಾಸ್ತಿ, 10 ಇದ್ರೆ ಒಂದು 10x10. ಈಗ ಅಲ್ಲೇ ಹಾಲು ಕರುದು ಕಳ್ಸುದು ಹಂಗೆಲ್ಲ ಇರುತ್ತೆ, ಮತ್ತೆ ಶಿಫ್ಟ್ ಆಗ್ತೀರಿ, ಮತ್ತೆ ಅಲ್ಲಿ ಕೂಡ ಹಂಗೆ ಅಲ್ಲಿಂದ ಹಾಲು ತಗೊಂಡ್ಬಂದು ಮತ್ತೆ ನೀವು ದಿನ ಎಲ್ಲಿ ಕೊಡ್ತಿದ್ರೆ ಅಲ್ಲೇ ಕೊಡುದು. ಅಲ್ಲೇ ಕೊಡುದು ಸರ್. ಅಲ್ಲಿಗೆ ಒಬ್ಬ ಮತ್ತೆ ಸ್ಪೆಷಲ್ ಮನುಷ್ಯ ಇರ್ತಾನೆ. ಹಾ, ಹಾಲು ಹಿಂಡಿಯವರು ಒಂದು ಎರಡು ಮೂರು ಜನ ಅಂದ್ರೆ ಒಂದು ತಾಸು ಒಂದೂವರೆ ತಾಸೊಳಗೆ ಆಗ್ಬೇಕಲ್ಲ ಸರ್. 20-30 ಎಮ್ಮಿ ಹಾಲು ಕರೀತಂದ್ರೆ ಮೂರು ಜನ ಬೇಕು ಅದಕ್ಕೆ ಹಿಂಡಕ್ಕೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಮತ್ತೆ ಕರೆಗೆ ಒಂದ್ ಸೈಡ್ ಕರ ಕುಡಿತೈತೆ ಹಾಲು, ಒಂದ್ ಸೈಡ್ ನಾವು ತೆಗಿತೀವಿ, ನಾವು ಕಟ್ ಹಾಕಂಗಿಲ್ಲ. ಹಾ, ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಹಾಲು ತೆಗಿಬೇಕಾದ್ರೆ ಅಲ್ಲಿ ಸೈಡ್ ಕಟ್ತಾರೆ. ನಮ್ದು ಹಂಗಿಲ್ಲ, ಅದು ಒಂದ್ ಸೈಡ್ ಕರು ಕುಡಿತೈತೆ ಹಾಲು, ಒಂದ್ ಸೈಡ್ ನಾವು. ಹಾ, ಮತ್ತಿಲ್ಲಿ ತೊಡಲಿನಾಗ ಹಿಂಗ್ ಇಡ್ತೀವಿ ಚಂಬು, ಅದ್ರ ಹಾಲು ಕರಿತೀವಿ. ಎರಡು ಕೈಲಿ ಕರಿತೀವಿ. ಅದು ಅನುಕೂಲ ಏನು? ಅನುಕೂಲ ಅಂದ್ರೆ ಈಗ ಕಟ್ಟೆ ಹಾಕೋದು, ಈಗ ನೋಡ್ರಿ 30 ಎಮ್ಮೆ ಇದ್ರೆ ಅದು ನಾವು ಒಂದ್ ಕೈಲಿ ಯಾವಾಗ ಹಿಂಡುದು ಅಂತ ಹೇಳಿ ನಮ್ದು ಎರಡು ಕೈಲಿ ಪಟಪಟ. ಅಲ್ಲ, ಒಂದ್ ಕಡೆ ಕರು ಕುಡಿಯೋದು, ಒಂದ್ ಕಡೆ ನೀವು ಹಾಲನ್ನ ಹಿಂಡುದು, ಇದ್ರ ಅನುಕೂಲ ಏನು? ಇದ್ರ ಅನುಕೂಲ ಅಂದ್ರೆ ಆ ಕರುಗೆ ಆ ಕಡೆ ನಾವು ಕಟ್ಟರೆ ಸಪರೇಟ್ ಕಟ್ಟರೆ ಆ ಕರುಗೆ ಹಾಲು ಬಿಡಂಗಿಲ್ಲ. ಒಬ್ಬರೊಬ್ರು ಆ ಕರು ಏನ್ ಮಾಡ್ತೈತಿ, ಜಿಗ್ಗಾಡಿ ಜಿಗ್ಗಾಡಿ ಎಷ್ಟು ಬೇಕಾಗ್ತೈತಿ ಹಾಲು ಕುಡಿತೈತಲ್ಲ, ಆ ಕರುನು ಬೆಳವಣಿಗೆ ಆಗ್ತೈತಿ. ಇಲ್ಲಾಂದ್ರೆ ನಾವು ಆ ಕಡೆ ಸಪರೇಟ್ ಕಟ್ಟರೆ ಹಾಲು ನಮ್ಗೆ ಸಿಕ್ಕಿದ್ರೆ ಅಂದ್ರೆ ಭಾಳ ಸಿಗ್ತದೆ ಅಂತ ಹೇಳಿ ನಾವು ಎಲ್ಲ ಹಿಂಡ್ ಬಿಡ್ತೀವಿ, ಬಿಡಂಗಿಲ್ಲ. ಕೆಲವೊಬ್ಬ ಬಿಡಂಗಿಲ್ಲ, ಅವ್ ಕಾಯೋಬಾನ್ ಇರ್ತಾನಲ್ರಿ ಅವಂಗ ಕರುನ್ ಇರ್ತೈತಿ. ಅಂದ್ರೆ ನಮ್ ಕರು ಸ್ವಲ್ಪ ಬೆಳವಣಿಗೆ ಆಗ್ಬೇಕು, ಹಾಲು ಕುಡಿಬೇಕು ಅಂತೇಳಿ ಇರ್ತೈತಿ. ಅವ ಎಲ್ಲ ಕಡೆ ನೋಡಕ್ ಆಗುದಿಲ್ಲ ಅವಂಗ ಅಂತ ಹೇಳಿ ಏನ್ ಮಾಡ್ತೀವಿ, ಆ ಕರು ಬಿಟ್ ಕೇಶೆ ಅವ ಆ ಕಡೆ ಕುಡಿತೈತಿ, ನಾವು ಈ ಕಡೆ ಒಂದ್ ಸೈಡ್ ಹಿಂಡ್ತೀವಿ. ಅದಕ್ಕೂ ಹಾಲು ಸಿಕ್ಕಿ, ಅದಕ್ಕೂ ಹಾಲು ಸಿಕ್ತಲ್ಲ, ಪುರ್ಮಾಶ ಹಾಲು ಸಿಕ್ತೈತಿ ಅಂದ್ರೆ ಸ್ವಲ್ಪ ಬೆಳವಣಿಗೆ ಆಗ್ತೈತಿ. ಕರುಗೆ ಹಾಲು ಜಾಸ್ತಿ ಕರು ಬೆಳವಣಿಗೆ ಆಗ್ತೈತಿ. ನಾವು ಸಪ್ರೇಟ್ ಕಟ್ ಕೇಶಿ ಹಾಲು ಹಿಂಡ್ತು ಸರ್, ಅದಕ್ಕೆ ಕಡಿಮೆ ಹಾಲು ಅಂದ್ರೆ ನಮ್ಗೆ ಆಸೆ ಇರ್ತೈತಿ, ಇನ್ನು ಹಾಲು ಐತಿಲ್ಲ ಮತ್ತೆ ಹಿಂಡ್ಬೇಕು ಅಂತೇಳಿ ಆಸೆ ಇರ್ತೈತಿ ಅಲ್ಲ, ಅದಕ್ಕೆ ನಾವು ಹಂಗ ಮಾಡ್ತೀವಿ ಸರ್. ಹಂಗ ಮಾಡೋದ್ರಿಂದ ಹಾಲು ಕೊಡುವಂತ ದನ ಇದೆಯಲ್ಲ ತಾಯಿ, ಅದ್ಲಿ ಏನ್ರಿ ಹಾಲು ಜಾಸ್ತಿ ಬರುದು ಹಂಗೇನ್ರಿ ಆಗುತ್ತ? ಇಲ್ಲ, ಹಾಲು ಏನು ಬರುದು ಅಷ್ಟ ಬರ್ತದೆ, ದಿವಸ ಒಂದೇ ಟೈಪ್ ಇರ್ತೈತಿ. ಅದಕ್ಕೆ ಒಂದ್ ಸ್ವಲ್ಪ ಚಲೋ ಚಲೋ ಚಿಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಸಿಗ್ಬೋದು, ಹಂಗೇನಿಲ್ಲ. ಅದ ಏನ್ ದಿವಸ ಬರ್ತೈತಲ್ಲ ಸರ್ ಅದೇ ಟೈಪ್, ಎಷ್ಟು ತಿನ್ಲಿ ಅವರು ಅದೇ ಟೈಪ್ ಬರ್ತದೆ. ಈಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಿಮಗ ಮೇವೆಲ್ಲಿ ಸಿಗುತ್ತೆ, ನೀರೆಲ್ಲಿ ಸಿಗುತ್ತೆ, ಜಾಗ ಎಲ್ಲಿದೆ, ಬಿಸಿಲು ಮಳೆ ಚಳಿ ಇವನ್ನೆಲ್ಲಾನು ಗಮನಿಸ್ಕೊಂಡು ಹೋಗ್ತಾ ಇರ್ತೀರಿ. ಈಗ ಬೇರೆ ದೊಡ್ಡ ರೈತರ ಹೊಲದಲ್ಲೇ ನೀವು ಅದನ್ನ ನಿಲ್ಲಿಸ್ಲಿಕ್ಕೆ ಇದನ್ ಮಾಡಿದ್ರೆ ಅವ್ರಿಗೆ ಪೂರ್ತಿ ಸಗಣಿ ನನಗೆ ಕೊಡ್ಬೇಕು ಹಂಗೇನ್ರ ಮಾತುಕತೆ ಆಗಿರುತ್ತೋ? ಇಲ್ಲ ಸರ್, ಇಲ್ಲ ಸರ್, ಅವರು ಪೂರ್ತಿ ಸಗಣಿ ಕೊಟ್ರ ಸರ್ ನಮ್ಗೆ ಲುಕ್ಸಾನ್ ಆಗ್ತದಲ್ರಿ ಸರ್. ಅವ್ರೇನ ಒಂದ್ 20-30 ಕೊಡ ನೀರು ಕೊಡ್ಬೋದು ಅವರು ಒಂದ್ ಟೈಮಿಗೆ. ದನಕ್ಕೆ ಏನಾರ ವ್ಯವಸ್ಥೆ, ದನಕ್ಕೆ ಅಂದ್ರೆ ನಾವು ದನಕ್ಕೆ ವ್ಯವಸ್ಥೆ ಎಲ್ಲೇ ಕೀರಿ ಮತ್ ದೊಡ್ಡ ಹಳ್ಳ ಇದ್ದಿದ್ದು ನೋಡ್ಕೊಂಡು ನಾವು ಅಲ್ಲಿ ಜೀವನ ಮಾಡ್ತೀವಿ, ಅಲ್ಲೇ ವಾಸ ಮಾಡ್ತೀವಿ. ಇಲ್ಲಾಂದ್ರೆ ತಾತ್ಕಾಲಿಕ ನೀರು ಪುರಾಟಿ ಬೆಳೆಯಂಗಲ್ಲ ಸರ್, ಒಂದೊಂದು ಎಮ್ಮೆಗೆ 3-4 ಕೊಡ ನೀರು ಬೇಕು ಸರ್. ಅದು ಅವ್ರ ಕೊಟ್ಟೆಯಲ್ಲಿ ಸಾಕಾಗ್ತೈತಲ್ಲ, ಹೌದಲ್ರಿ? ಅದಕ್ಕೆ ನಾವು ನೀರಿನ ಪ್ರಮಾಣ ಏನೈತಿಲ್ರಿ ನಮ್ಗೆ ದನಗೆ ಎಷ್ಟು ಸಾಕಾಗ್ತದಲ್ಲ ಅದಕ್ಕೆ ಅಲ್ಲೇ ಜೀವನ ಮಾಡ್ತೀವಿ. ಎಲ್ಲೇ ಕೀರಿ ನೋಡ್ಕೊಂಡು ಇಲ್ಲಾಂದ್ರೆ ಹಳ್ಳ ನೋಡ್ಕೊಂಡು ಅದಕ್ಕೆ ಪಕ್ಕದಲ್ಲಿ ಜೋಪಡಿ ಹಾಕೊಂಡು ಇದು ಮಾಡ್ತೀವಿ. ಬೆಳಗು ಮುಂಜಾನೆ 3 ಗಂಟೆಗೆ ಮೇಯ್ಲಿಕ್ಕೆ ಬಿಡ್ತೀರಿ? ಹಾ ಸರ್. ಅಷ್ಟೊತ್ತಲ್ಲಿ ಅವ್ಕೆ ಕಾಣುತ್ತಾ ಅದು ಎಲ್ಲ ಮೇವು ಎಲ್ಲಿ ಸಿಗುತ್ತೆ? ಬ್ಯಾಟ್ರಿ ಇರ್ತೈತಿ ದನಕ್ಕೆ ಸರ್. ರಾತ್ರಿ ಈಗ ನಮ್ಗಂತೂ ಈಗ ಹಿರಿಯರು ಹೇಳ್ತಾರ, ನಾವೇನು ಅವ್ರ ಕಣ್ಣು ಮುಂದೆ ಹೋಗಂಗಿಲ್ಲ ನೋಡ್ಲಿಲ್ಲ ಏನು ನಮ್ಗೆ ಕನಸು ಬೀಳಿಲ್ಲ ಅದು. ಅದು ಹಿರಿಯರು ಹೇಳ್ತಾರೆ 12 ಫುಟ್ ಕಾಣ್ತೈತೆ ಅಂತ ಅವ್ರಿಗೆ ರಾತ್ರಿ, 12 ಫುಟ್ ಉದ್ದ ರಾತ್ರಿ ಕಾಣ್ತೈತೆ ಅಂತ ದಣ್ಣಗಳಿಗೆ. ಆದ್ರೆ ಹಿರಿಯವ್ರು ಏನ್ ಮಾಡ್ಕೊಂಡ್ ಬಂದ್ರಲ್ಲ ಮೊದ್ಲಿನ ಕಾಲದಾಗ, ಅದನ್ನ ನಾವು ಮುಂದುವರ್ಸಿದೀವಲ್ಲ. ಈಗ 3 ಗಂಟೆಗೆ ಯಾಕೆ ಬಿಡ್ತೀವಿ, ಖಾಲಿ ಹೊಟ್ಟೆಲಿ ಬೆಳಿಗ್ಗೆ ಬೆಳಿಗ್ಗೆ ಹಾಲು ಕರೆಯಕ್ಕೆ ಹೋದ್ರೆ ಹಾಲು ಸಿಗಂಗಿಲ್ಲ ಸರ್. ಮತ್ತೆ ನಾವು 12 ಗಂಟೆ 10 ಗಂಟೆ ತರ್ಬೋದು ಅದಕ್ಕೆ. ಆದ್ರೆ ಇಲ್ಲಿ ಟೈಮಿಂಗ್ ಹಾಲು ತಗೊಂಡು ಹೋಗೋನ ಟೈಮ್ ಇರ್ತೈತೆ ಸರ್. ಅಲ್ಲಿ ಅವ್ರಿಗೆ 9 ಗಂಟೆ 9:30 ಹಾಲು ಬೇಕಾಗ್ತದಲ್ರಿ. ಅವಾಗ ನಾವು 9 ಗಂಟೆ ಇಲ್ಲಿ ಎಮ್ಮಿ ತಗೊಂಡು ಬಂದ್ರೆ ನಮ್ಗೆ ಹಿಂದಾಕೂ ಒಂದ್ 2-3 ತಾಸು ಆಗ್ತದಲ್ರಿ. ಅದಕ್ಕೆ ನಾವು ರಾತ್ರಿನ ಬಿಡ್ತೀವಿ. ಇನ್ನೂರಿಗೆ ಅದ ಪದ್ಧತಿ ಐತಿ ಸರ್, ಇನ್ನೂರಿಗೆ ಅದೇ ಶಂಪದ. ಎಂತ ಮೇವು ಇರಬೇಕು ಅಲ್ಲಿ, ಇಂತ ಹುಲ್ಲು ಇರಬೇಕು ಅಥವಾ ಇಂತ ಕಳೆ ಕಂಟೆಗಳಿರಬೇಕು ಅಂತಲ್ಲಿ ಮಾತ್ರ ಬಿಡುದು ಹಂಗೇನ್ ಇರುತ್ತ? ಮೊದ್ಲ ಇತ್ತು ಸರ್, ಮೊದ್ಲ ಒಂಥರ ಅದು ಚೆನ್ನಾಗಿ ಹುಲ್ ಬರ್ತಿತ್ತು ಸರ್. ಆದ್ರೆ ಈಗಿನ ಕಾಲದಲ್ಲಿ ಇದು ಬೆದ್ರಿಕಿಂತ ತಪ್ಪಲ ಬರ್ತಾವು, ಕೆಲವೊಂದು ಇದು ಬರ್ತಾವು, ಅವು ಎಲ್ಲ ಮಿಸ್ಕೊಂಡು ಹೊತ್ತಿ ತುಂಬಿಕೊಂಡು ಬರ್ತಾವು ಈಗ. ಈಗ ಹೌದೌದು, ಮೊದ್ಲ ಚಂದ ಚಂದ ಹುಲ್ ಬರ್ತಿದ್ದ ಜಾಗೆಲ್ಲೇ ತಗೊಂಡು ಹೋಗ್ತಿದ್ದ. ಆದ್ರೆ ಈಗ ಆ ಮೊದ್ಲಿಂದ ಹುಲ್ ಇಲ್ಲ ಸರ್, ಈಗ ಇಲ್ಲ. ಅರಣ್ಯದೊಳಗೆ ಬಿಟ್ಬಿಡುದು? ಹಾ, ಅರಣ್ಯದೊಳಗ ಹೊಲ್ದಾಗ ಅಲ್ಲ. ಹಾ, ಹೊಲ್ದಾಗ ಬ್ಯಾಸ್ಗ್ಯಾಗ ಹೋದ್ರೆ ಈ ಕಬ್ಬು ಗಿಬ್ ಕಡಿತಾವಲ್ರಿ, ಅವಾಗ ಒಂದ್ ಸ್ವಲ್ಪ ಹಕ್ಲೊಳಗ ಮೇಯ್ತೀವಿ ಸರ್. ಆ ತಪ್ಪಲ ಮೇಯ್ತಾವು. ಅರಣ್ಯದೊಳಗೆ ನೀವು ಎಲ್ಲ ಹೋಗಾಗ್ತದ, ಎಷ್ಟು ಚಿಪ್ಪಳ ಇರ್ಲಿ ಏನೇ ಇರ್ಲಿ ನೋವು ಹೆದರಂಗಿಲ್ಲ. ಮತ್ತ ಒಂದ್ ಕಂಬಳಿ ಹಿಡ್ಕೊಂಡು ಮೈಮ್ಯಾಗ, ಎಷ್ಟು ಚಳಿನೂ ಇರ್ಲಿ, ಎಷ್ಟು ಮಳೆನೂ ಇರ್ಲಿ, ಗುಡ್ಗುಡಿ ಇರ್ಲಿ, ಯಾವ್ದೇ ಇರ್ಲಿ, ಈಗ ಹೋದ್ ನೋಡ್ರಿ, ಈಗ 9 ಗಂಟೆ 10 ಗಂಟೆ ಹೋದವು, ಅವು ಸಂಜೆಗೆ 6-7 ಗಂಟೆ ಬರ್ತಾವು. ನಿಮ್ಗೂ ಧೈರ್ಯನೇ ಜಂತು ಇರ್ತಾವು? ಇರ್ತಾವ ಸರ್, ಕರಡಿ ಇರ್ತಾವ, ಹುಲಿ ಇರ್ತಾವ. ಈಗ ಮನೆ ಹುಲಿ ತಿಂದಿತ್ತು ನೋಡ್ರಿ ನಮ್ದು ಒಂದ್ ಕರು, ಅವ ಕಾಯವ ಸಂಗಡ ಇದ್ದಿತ್ತ, ಈಗ ದೊಡ್ಡ ಚಿಪ್ಪಡಿ ಆಗಿತ್ತು ಸರ್. ಮೊದ್ಲ ಏನಾಗ್ತದೆ ಸರ್, ಮೊದ್ಲ ಜಂಗಲ್ ಎಲ್ಲ ಸುಡ್ತಿತ್ತು, ಅದು ಫೆಬ್ರವರಿ ಜನವರಿ ತಿಂಗಳೊಳಗ ಸುಟ್ಟು ಹೋಗ್ತಿತ್ತು, ಅದು ಬೆಂಕಿ ಹಾಕ್ತಿತ್ತು, ನಾವು ಬೆಂಕಿ ಹಾಕ್ತಿತ್ತು, ಯಾಕಂದ್ರೆ ಸ್ವಲ್ಪ ಬೈಲಿ ಇರ್ಲಿ ಅಂತೇಳಿ. ಮತ್ತು ಬಯಲಿದ್ರೆ ಹುಲ್ಲು ಬರ್ತೈತಲ್ಲ, ಅದಕ್ಕೆ ನಾವು ಕಣ್ಣು ಮುಚ್ಚಿ ಎಲ್ಲ ಒಟ್ಟು ಹಾಕ್ತಿದ್ವಿ. ಈಗೇನಾಗೈತಿ, ಕ್ಯಾಮ್ರಾ ಆಗೈತಲ್ಲ, ನಾವು ಹಾಕಂಗಿಲ್ಲ ಈಗ. ಒಳ್ಳೆಯದಲ್ಲ ಹೌದು, ಅಂದರೆ ಗಿಡಗಳೆಲ್ಲ ನಾಶ ಆಗ್ತಾವೆ ಈಗ ಎಲ್ಲ. ಮತ್ತು ನಾವು ಮೊದಲು ಕಾಡೊಳಗೆ ಜೀವನ ಮಾಡಿದ್ವಿ, ನಮಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ ಆಗಿತ್ತಲ್ಲ, ಆವಾಗ ಅಂಥ ಕೆಲಸ ಮಾಡ್ತಿದ್ವಿ ಕೆಲವೊಬ್ರು. ಈಗಿಲ್ಲ, ಈಗ ಬೆಂಕಿ ಗಿಂಕಿ ಹಾಕೋದು ಅದೆಲ್ಲ ಬಿಟ್ಬಿಟ್ಟಿವಿ ಸರ್. ಈಗ ಒಟ್ಟು ಹಿಂಗೆ ಬಿಡೋದು, ತೊಗೊಂಡ್ರೆ ಎಷ್ಟು ಚಿಬಡ ಇರಲಿ ಏನೇ ಇರಲಿ, ಅವ್ರ ಹಿಂದ್ಕಡೆ ಹೋಗೋದು, ಸಂಜೆಗೆ ಮತ್ತೆ ತೊಗೊಂಬರೋದು ಸರ್ ಮನೆ ಕಡೆ. ಮತ್ತೆ ನೀವು ಮೂರು ಜನ ಇರ್ತೀರಿ, ನೀವೇ ಮೂರು ಜನ ಕಾಯಂ ಅಥವಾ ಬೇರೆ ಮತ್ತೆ ಚೇಂಜ್ ಆಗ್ತಾರೆ? ಚೇಂಜ್ ಆಗ್ತಾರೆ ಸರ್, ಚೇಂಜ್ ಆಗ್ತಾರೆ. ಯಾವಾಗಾದ್ರೆ ಆಳನ್ನು ಕಳಿಸ್ತೀವಿ, ಏನಾರ ಎಮರ್ಜೆನ್ಸಿ ಕೆಲಸ ಬಂದಾಗ ಆಳನ್ನು ಕಳಿಸ್ಬೇಕಾಗ್ತದೆ ಸರ್. ಹೌದು, ಇಲ್ಲಾಂದ್ರೆ ಮತ್ತೆ ಬೇರೆ ಎಲ್ಲರೂ ಹೊಲಕ್ಕೆ ಹೋಗ್ತಾವೆ, ಎಲ್ಲರೂ ಪೀಕ್ನ ಇರ್ತಾವಲ್ಲ ಸರ್ ಹೊಲಕ್ಕೆ, ಮತ್ತೆ ಹೋಗಿ ಅಲ್ಲಿ ಅದ್ರಾಗ ಹೋದ್ರೆ ಮತ್ತೆ ನಾಳೆ ದೊಡ್ಡ ಲುಕ್ಸ ಬರ್ತದಲ್ರಿ, ಮತ್ತೆ ನಾವು ಕಾಯ್ಬೇಕಲ್ರಿ. ಗರ್ಭಧಾರಣೆ ಕೃತಕವಾಗಿ ಮಾಡೋದು ಅಥವಾ ಅದು ಕೋಣ ಇರ್ತಾವೆ? ಅದಕ್ಕೆ ಒಂದು ಕೋಣ ಬಿಡ್ತೀವಿ, ಒಂದು ಎರಡು ಕೋಣ ಇರ್ತಾವೆ, ಅವು ಅದಕ್ಕೆ ಹೋಗ್ತಾವೆ. ಅವು ಇಂಜೆಕ್ಷನ್ ನಾವು ಉಪಯೋಗ ಮಾಡೋಂಗಿಲ್ಲ, ಇಲ್ಲ ಇಲ್ಲ ಇನ್ನುವರೆಗೆ ಇಂಜೆಕ್ಷನ್ ನಾವು ಉಪಯೋಗ ಮಾಡೋಂಗಿಲ್ಲ. ಮತ್ತು ಇಂಜೆಕ್ಷನ್ ಅಪ್ಪಿತಪ್ಪಿ ಏನಾರು ಮಾಡಿದ್ರೆ ಸರ್ ನಮಗೆ ಅದಕ್ಕೆ ಏನಂತೇಳಿ ನಮ್ಗೆ ಗೊತ್ತಾಗಲಿಲ್ಲ, ಆದ್ರೆ ಅದು ಕರು ಜಯ ಆಗೋದಿಲ್ಲ. ಈ ಕೋಣದೇ ಇರ್ತೈತಲ್ರಿ, ಅದು ಕರು ಜಯ ಇರ್ತೈತಿ. ಹೌದು, ಅದನ್ನ ಇಂಜೆಕ್ಷನ್ ಮಾಡ್ತೀವಲ್ಲ ಅದಕ್ಕೆ ಅಂದರೆ ಭಾಳ ಶಕ್ತಿ ಇರೋಂಗಿಲ್ಲ, ಮತ್ತು ಬೆಳೆಯಂಗಿಲ್ಲ, ಅದು ಒಂಥರ ಮಬ್ಬನ್ ಇರ್ತದೆ ಅದು. ಮತ್ತೆ ದನಕರುಗಳಿಗೆ ಲಸಿಕೆ ಹಾಕ್ಸೋದು ಹಂಗೇನು ಮಾಡ್ತೀರ? ಲಸಿಕೆ ಹಾಕ್ತೀವಿ ಸರ್, ಈಗೀಗ ಹಾಕ್ತೀವಿ, ಕಾಲು ಬೆನ್ನು ಬಾಯಿ ಬೆನ್ನು ಬರ್ತೈತಲ್ರಿ, ಹಾಕ್ತೀವಿ. ಕಾಲು ಕಾಲಕ್ಕೆ ಏನೇನು ಬೇಕು, ಜಂತುನಾಶಕ ಅಂತ ಎಲ್ಲ? 20 ದಿವಸ ಒಳಗೆ ಅಂದ್ರೆ 15 ದಿವಸ, 10-15 ದಿವಸ ಆದ್ರೆ ಜಂತಿನ ಗುಳಿಗೆ ಹಾಕ್ತೀವಿ. ಪ್ರತಿಯೊಂದು ಅಲ್ಲಿ ದನ ಅವು ಎಮ್ಮೆಗಳು ಇರ್ತಾವಲ್ಲ, ಅದ್ರ ಗುಣ ಯಾವ್ದ್ರ ಸ್ವಭಾವ, ಯಾವ್ದು ಗರ್ಭ ಐತಿ, ಯಾವ್ದು ಕರು ಹಾಕೈತಿ, ಯಾವ ಹಾಲು ಕೊಡುತ್ತೆ, ಎಷ್ಟು ಕೊಡುತ್ತೆ, ಅದು ಪೂರ್ತಿ ಗೊತ್ತಿರ್ತಲ್ಲ? ಗೊತ್ತಿರ್ತದೆ ಸರ್, ಗೊತ್ತಿರ್ತದೆ. ಈಗ ಒಂದೊಂದು ಒಂದು ಹೆಣ್ಣಿನ್ಯಾಗ 2 ಎಮ್ಮೆ ಇರ್ತಾವ ಸರ್, ಅವು ಭಾಳ ಶಾನೆ ಇರ್ತಾವೆ. ಈಗ ಕೆಲವೊಂದು ಕಡೆ ಹುಲಿ ಗಿಲಿ ಇರ್ತಾವೆ ಸರ್, ಅವಾಗ ಏನು ಅವಕ್ಕೆ ಎಲ್ಲ ವಾಸನೆ ಇರ್ತೈತೆ, ಅದು ವಾಸನೆ ಮೇಲೆ ಮುಂದೆ ಹೋಗಿ ಇದಕ್ಕೆ ಎಲ್ಲಕ್ಕ ಇದು ಮಾಡ್ತತಿ, ಹೊಳೆ ತಿರ್ಸ್ತೈತಿ, ಮುಂದೆ ಹೋಗಿ ಸ್ವಲ್ಪ ಬೊಬ್ಬೆ ಹೊಡೆದು ಅದು ಮಾಡ್ತತಿ. ಹೌದು, ಒಂದು 2 ಎಮ್ಮೆ ಇರ್ತಾವೆ, ಇಲ್ಲಾಂದ್ರೆ ಒಂದು ಅಕಳಾರ ಇರ್ತೈತಿ, ಹಿಂಗಿರ್ತದೆ. ಹೌದು ಹೌದು, ಜಂಗಲ್ನಾಗ ನಾವು ಈಗ ಬಿಡ್ತೀವಲ್ರಿ, ಅದ್ರ ದೆಲೆ ಮೇಲೆ ನಾವು ಅಂದ್ರೆ ಅವು ಫಸ್ಟ್ ಆವಾಜ್ ಮಾಡ್ತೈತಿ. ಆವಾಜ್ ಮಾಡ್ರೆ ನಾವು ಕಾಯಂ ಇರ್ತಾನಲ್ಲ, ಏನೋ ಐತಿಪ್ಪ ಇಲ್ಲಿ, ಏನೋ ಹುಲಿ ಗಿಲಿ ಬಂದೈತಿ, ಇಲ್ಲಾಂದ್ರೆ ಯಾವುದೋ ಪ್ರಾಣಿ ಐತಿ ಅಂತೇಳಿ ತಿಳ್ಕೊಬೋದು ನಾವು. ನೀವೇನು ಮಾಡ್ತೀರಿ? ನಾವು ಏನು ಮಾಡೋಂಗಿಲ್ಲ, ನಾವು ಸುಮ್ಮನೆ ನಮ್ಮ ದನದ ಹಿಂಡಿ ಇರ್ತದಲ್ಲ ಅದು ಬೆನ್ನು ಹತ್ಕೊಂಡು ಇರ್ತೀವಿ ನಾವು. ನಮಗೆ ಯಾವುದು ಇಲ್ಲಿವರೆಗೆ ನೋಡ್ರಿ ಜೀವನದಾಗ ನಾವು ಹೇಳ್ತೇನೆ, ಬರ್ತಾವೆ ಮೈ ಮೇಲೆ ಬರ್ತಾವೆ, ಆದರೆ ಹತ್ಯೆ ಮಾಡೋಕೆ ಬರೋಂಗಿಲ್ಲ ಪ್ರಾಣಿ, ಇಲ್ಲಿವರೆಗೆ ಮಾಡಲಿಲ್ಲ. ಕಾಯಕ್ಕೆ ಹೋಗೋರು ಇರ್ತಾರಲ್ರಿ ಸರ್, ಅವ್ರಿಗೆ ಇಲ್ಲಿವರೆಗೂ ಯಾರು ಹತ್ಯೆ ಮಾಡಲಿಲ್ಲ, ಇಲ್ಲ ಈಗ. ಹಿಂಗೆ ಬೇಕಾದ್ರೆ ಪುಕ್ಷಡಿ ಏನಾರು ಅಡ್ಡಾಡಕ್ಕೆ ಇದಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಹೋದ್ರೆ ಏನಾರು ಆಗ್ಬೋದು. ಆದರೆ ಈ ದನ ಸಂತಿಗೆ ಹೋಗಿ ಇವತ್ತು ಅವ ಜೀವ ಇದಾಗೈತೆ ಅಂತ ಹೇಳಿ ಇಲ್ಲಿವರೆಗೂ ರೆಕಾರ್ಡ್ ಇಲ್ಲ ನಮ್ದು, ಇಲ್ಲ ಸರ್. ಅವು ಮುಖ್ಯವಾಗಿ ಪ್ರಾಣಿ ಹೊಟ್ಟೆ ಹಸ್ತಾಗ ಹೋಗ್ಬೇಕು, ಆಹಾರ ಬೇಕಾಗುತ್ತೆ, ಅವಾಗ ಮಾತ್ರ ಬರ್ತಾವೆ ಅವು. ಅದು ಮಾಮೂಲಿ ಅದು ಸರ್, ಯಾವಾಗಾರ ಬರ್ಬೋದು, ಇಲ್ಲ ಅನ್ನೋದಿಲ್ಲ. ಆದರೆ ನಮಗೆ ನಾವಿಷ್ಟು ಜೀವನ ಮಾಡಿವಲ್ರಿ, ಅಂಥ ಹತ್ಯೆ ಮತ್ತು ಅಂಥ ಘಟನೆ ಯಾವಾಗ ನಡಲಿಲ್ಲ ಸರ್. ಹೌದು, ಇದು ಜಂಗರೊಳಗೆ ಜೀವನ ಮಾಡ್ತೀವಿ, ನಮ್ಮ ತಂದೆಯವ್ರು, ನಮ್ಮ ತಂದೆಯವ್ರು, ನಮ್ಮ ಅಜ್ಜ ಅವರೆಲ್ಲರೂ ಈಗ ಒಂದೊಂದು ತಲೆ ಒಂದು 2 ತಲೆ ಮ್ಯಾಲ ಹೋತು, ಈಗ ನಾವು ಈಗ 3ನೇ ತಲೆಮಾರು ನಾವು. ಆದರೆ ಅಂಥ ಘಟನೆ ಯಾರು ಇನ್ನೂವರೆಗೆ ಯಾರಿಗೆ ಆಗಲಿಲ್ಲ. ಒಟ್ಟು ಎಷ್ಟು ಹಾಲು ಉತ್ಪಾದನೆ ಆಗುತ್ತೆ? ಹಾಲು ಸರ್ ಈಗ ಒಂದೊಂದು ಎಮ್ಮೆಗೆ ಒಂದು 2 ಲೀಟರ್ 2.5 ಲೀಟರ್ ಹಿಂಗೆ ಸಿಗ್ತದೆ ಸರ್. ಒಂದು ದಿನಕ್ಕೆ ಎಷ್ಟು? ಒಂದು ದಿನಕ್ಕಂದ್ರೆ ಈಗ ಒಂದು 10 ಜನ ಹಿಂಡವ್ರು ಇದ್ರೆ 30-40 ಲೀಟರ್ ಹಿಂಗೆ ಸಿಗ್ತೈತೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಹೆಚ್ಚು ಕಡಿಮೆ ಆಗ್ತೈತೆ ಸರ್. ಒಂದು ಯಾಕಂದ್ರೆ ಈಗ ಮೊದಲಿನ ಹಂಗೆ ಮೇವು ಇಲ್ಲ, ಮೇವು ಹುಲ್ಲಿದ್ರೆ ಬರೇ ಬರದೇ ಹುಲ್ಲಿದ್ರೆ ಒಂದು ಸ್ವಲ್ಪ ಹಾಲಿಗೆ ಸಿಗ್ತೈತೆ ಅವ್ರಿಗೆ, ಹೊಟ್ಟೆ ತುಂಬ ಆಗ್ತೈತಲ್ಲ ಮೇವು ಸರ್ ಸಿಗ್ತೈತೆ. ಒಂದು ಸ್ವಲ್ಪ ಈಗ ಒಂದು 2008-10 ಜನರಿಂದ ಒಂದು ಸ್ವಲ್ಪ ಕಡಿಮೆ ಆಗೈತಿ, ಆದರೆ ಅಷ್ಟು ಕಷ್ಟ ಐತಿ ಸರ್, ಏನು ಭಾಳ ತೊಂದರೆ ಇಲ್ಲ. ಈ ಬದುಕು ನಿಮ್ಗೆ ಖುಷಿ ಕೊಟ್ಟಿದೆಯಾ? ಹೌದು ಸರ್, ಖುಷಿ ಕೊಟ್ಟೈತಿ. ಅದಕ್ಕೆ ನಾವು ಸರ್ ನೋಡ್ರಿ, ಈಗ ಯಾವುದೋ ಹೊಲ ತೊಗೊಳ್ಳಿಲ್ಲ, ಯಾವುದೋ ಹೊಲನೂ ಮಾಡಲಿಲ್ಲ, ನಮ್ಮ ಆಸ್ತಿ ಬಂಗಾರ ಯಾವುದು ಮಾಡೋಕೆ ಹೋಗಲಿಲ್ಲ, ನಮ್ಮ ಹಿರಿಯವರು ಇದನ್ನು ನಮ್ಮ ಆಸ್ತಿ. ಈಗ ಹಿರಿಯವರು ತೀರ್ಕೊಂಡ್ರು, ಅವ್ರು ಹೇಳಿ ತೀರ್ಕೊಂಡ್ರು, ನೋಡ್ರಿ ನಿಮ್ಮ ಜೀವನ ಪೂರ್ತಿ ಇರೋವಾಗ ನಿಮ್ದ ಮಗಲ ಮುಂದೆ ಒಂದು 2 ದನ ಇಟ್ಕೊರಿ, ನೀವು ದನ ಮಾತ್ರ ತೆಗಿಯಕ್ಕೆ ಹೋಗ್ಬೇಡ್ರಿ ಅಂತೇಳಿ ಅವ್ರು ಹೇಳಿ ಏನು ಮಾಡ್ಯಾರ ಸರ್, ಪಾಲ್ಸಿ ಬೇಕು ಸರ್. ಅದು ನಾಳೆ ಏನಾರ ಸಮಸ್ಯೆ ಅಂದರೆ ಮನೆಯಾಗೆ ಏನಾರ ಘಟನೆ ನಡ್ತೈತೆ ಸರ್, ಮನೆಯಾಗ ಒಂದು ಪ್ರಾಣಿ ಇರಬೇಕು, ನಮ್ಮ ಮೇಲೆ ಬರೋದು ಅದ್ರ ಮೇಲೆ ಬರ್ತದೆ ಸರ್. ಹೌದು ಸರ್. ಈಗ ನೀವು ಕೂಡು ಕುಟುಂಬನೂ ಬೇರೆ ಬೇರೆ ಕುಟುಂಬದವ್ರು ಸೇರಿ, ಈಗ ನಾವು ಅಂತಮ್ಮರು ಬೇರೆ ಬೇರೆ ಆಗಿವಿ ಸರ್, 3 ಜನ ನಾವು ಅಂತಮ್ಮರು ಬೇರೆ ಬೇರೆ. ನನಗೆ ಒಂದು ಸ್ವಲ್ಪ ಹೊಲನೇ ಐತೆ ಸರ್, ಆದರೆ ಹೊಲಕ್ಕೆ ಜಾಸ್ತಿ ನಮ್ದು ಆಸೆ ಇಲ್ಲ, ದನದ ಮೇಲೆ ಆಸೆ. ಈಗ ಮೂರು ಮರಿ ಕುಟುಂಬ ಬೇರೆ ಬೇರೆ, ಆದರೆ ದನ ಸಾಕೋದು ಹಾಲು ಹಿಂಡೋದು ಕೂಡಿನೇ. ಹಾಂ, ಇಷ್ಟೆಲ್ಲ ಮಾತನ್ನು ಹಂಚ್ಕೊಂಡ್ರಿ ಬಕ್ಕು ಅವರೇ, ಧನ್ಯವಾದ, ನಮಸ್ಕಾರ. ನಮಸ್ತೆ ಸರ್.

ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:25. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ. ಬೆಳೆಗಳ ಉತ್ಪಾದನೆಯಲ್ಲಿ ನುವಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ. ಪ್ರಾಯೋಜಕರು ನುವಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನುವಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಲ್ಗಿ ನುವಲ್ಗಿ ನುವಲ್ಗಿ ನುವಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನುವಲ್ಗಿ ನುವಲ್ಗಿ ನುವಲ್ಗಿ ನುವಲ್ಗಿ ನುವಲ್ಗಿ ನುವಲ್ಗಿ ನುವಲ್ಗಿ. ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಕ್ಯಾತನಹಳ್ಳಿಯ ಕೃಷ್ಣಸ್ವಾಮಿ ಅವರ ಪುತ್ರ ಕೆ ಭಾರದ್ವಾಜ್ ಅವರು ಭತ್ತದಲ್ಲಿ ನುವಲ್ಗಿಯನ್ನು ಬಳಕೆ ಮಾಡಿಕೊಂಡು ಪರಿಣಾಮವನ್ನು ಕಂಡಿದ್ದಾರೆ. ಅವರ ಅನುಭವ ಹೀಗಿದೆ, ಗಮನಿಸಿಕೊಳ್ಳಿ. ನಾವು ಭತ್ತಕ್ಕೆ ಹೆಸರೇ ಮೆಥಡಲ್ಲಿ ಶ್ರೀ ಪದ್ಧತಿ ಮೆಥಡಲ್ಲಿ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ವಿ. ಭತ್ತ ಉದ್ದ ಬೆಳೀತಿರ್ಲಿಲ್ಲ. ಈ ನೋವಾಲ್ಗಿನ 8 ದಿವಸ ಆದ್ಮೇಲೆ ಎಕ್ಸ್ಪ್ರೇ ಮಾಡಿದಾಗ 14 ದಿವಸದಷ್ಟೊತ್ತಿಗೆ 4-5 ಇಂಚ್ ಬೆಳೆಯಕ್ಕೆ ಶುರು ಆಗುತ್ತೆ. ಉದ್ದ ಬೆಳೆದಷ್ಟು ಏನಾಗುತ್ತೆ, ನೀರ್ ನಿಂತ್ರೆ ಕರಗಲ್ಲ ಸಸಿಗಳು. ಅದಕ್ಕೋಸ್ಕರ ಮೇನ್ ನೋವಾಲ್ಗಿನ ಎಕ್ಸ್ಪ್ರೇ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ನೆಟ್ಟಿ ಮಾಡಿ 1 ತಿಂಗಳಲ್ಲಿ ಗದ್ದೆ ಎಲ್ಲ ಕಪ್ಪು ತಿರ್ಕೊಳ್ತು. ನಾವು ಫುಲ್ ಸಾವಯವ ಪದ್ಧತಿನೇ ಮಾಡೋದು, ಯಾವ್ದೋ ಗೊಬ್ಬರಗಳನ್ನ ಹಾಕಲ್ಲ. 108 ದಿವಸದ ಭತ್ತ ಅದು. ಕರೆಕ್ಟ್ ಆಗಿ 80-90 ದಿವಸ ಆದಾಗ ನಾವು ಒಡೆದುಂಡು ಶುರು ಆಗುತ್ತೆ. ಆಗ ಟೈಮಲ್ಲಿ ಒಂದು ಸ್ಪ್ರೇ ಕೊಡ್ತೀವಿ. 1 ಎಕರೆ ಜಡೆ ರಾಜಮುಡಿ 15-16 ಕ್ವಿಂಟಲ್ ತೆಗಿಯಕ್ ಆಗಲ್ಲ ಅಂತ ಎಲ್ಲಾ ಕಡೆ ಹೇಳ್ತಾರೆ, ನಮ್ ಫುಲ್ ಸೀಮೆಲ್ಲೂ ಹೇಳ್ತಾರೆ. ಅಂದ್ರೆ ನಮ್ದ್ರಲ್ಲಿ 20-22 ಕ್ವಿಂಟಲ್ ತನಕ ಬಂದಿದೆ. ಅದೇ ಮೇನ್ ಅಂದ್ರೆ ಒಡೆದ ಟೈಮಲ್ಲಿ ಅದು ಪರಾಗ ಕ್ರಿಯೆ ಎಲ್ಲ ಕ್ಲೀನ್ ಆಗಲಿಕ್ಕೆ ನೋವಾಗಿ ಸ್ಪ್ರೇ ಮಾಡಿದಾಗ ಅದು ಚೆನ್ನಾಗಿ ಈಲ್ಡ್ ಬಂದಿದೆ ಅಂತ ನಮ್ಮ ಒಂದು ಅನಿಸಿಕೆ. ಎಷ್ಟೆಕರೆ ಭತ್ತಕ್ಕೆ ಸಿಂಪರಣೆ ಮಾಡಿದ್ರಿ? 5 ಎಕರೆ ಭತ್ತಕ್ಕೆ ಮಾಡಿದ್ವಿ ಸರ್. 5 ಎಕರೆ ಬಂದಲಿಕ್ಕೆ ನನಗೆ 122 ಕ್ವಿಂಟಲ್ ಭತ್ತ ಆಗಿತ್ತು ಸರ್. ಒಂದು ಬೆಳೆಯಲ್ಲಿ 2 ಸಾರಿ ಮಾತ್ರ? ಎರಡೇ ಸಲ ನಾನು ಮಾಡಿರೋದು. ಕೆಲವರು ಮಾಡ್ಲಿಕ್ಕೆ ಬೇಕು ಅಂತಾರೆ, ಆದ್ರೆ ರಾಜಮುಡಿ ತುಂಬಾ ಉದ್ದ ಬರುತ್ತೆ ಹುಳು. ನಾವು ಮಾಡಿದಷ್ಟು ತುಂಬಾ ಬೆಳೆದ್ರೆ ಬಿದ್ದ್ಬಿಡತ್ತೆ ಮಳೆಗಾಳಿಗೆ. ಅನ್ನೋದಕ್ಕೋಸ್ಕರ ನಾವು ಅದನ್ನ 2 ಸಲ ಸ್ಪ್ರೇ ಮಾಡ್ಲಿಕ್ಕೆ ಇಟ್ಕೊಂಡಿದ್ವಿ. ನೋವಾಲ್ಗಿಯನ್ನ ಇತರ ಬೆಳೆಗಳಿಗೂ, ತರಕಾರಿಗಳಿಗೆ ಅಥವಾ ಹೂವಿನ ಗಿಡಗಳಿಗೆ ಸಿಂಪರಣೆ ಮಾಡಿರುವ ಸಂದರ್ಭಗಳು? ಅಡಕೆ ಗಿಡಗಳ ಮೇಲೆ ಮಾಡಿದೀವಿ. ನಾವು ವರ್ಷಕ್ಕೊಂದ್ 10,000 ಅಡಕೆ ಸಸಿ ಮಾಡ್ಕೊಳ್ತೀವಿ. ಆ ಅಡಕೆ ಸಸಿಗಳಲ್ಲಿ ಮೊಳಕೆ ಬಂದು ಮೇಲೆ ಕಾಣಕ್ ಶುರು ಆಗುತ್ತೆ. 2 ಎಲೆ ಬಂದಾಗ ಅದನ್ನ ಸ್ಪ್ರೇ ಮಾಡಿಬಿಟ್ಟು 1 ವಾರ ಬಿಟ್ಟು ಆಮೇಲೆ ಅದನ್ನ ಪ್ಯಾಕೆಟ್ಗಳಿಗೆ ಹಾಕ್ತಿವಿ. ಆ ಗಿಡ ಚೆನ್ನಾಗಿ ಬೇಗ ಡೆವಲಪ್ ಆಗೋ ಇದು ಕಾಣುತ್ತೆ. ನಮ್ಗೆ 1 ವರ್ಷದ ಗಿಡ 1.5-2 ಅಡಿ ತನಕ ಬರುತ್ತೆ. ಆದ್ರೆ ಮಾಮೂಲಿ ನಾವು ಏನೇ ದೊಣ್ಣ ಕೊಟ್ಟಿಗೆ ಗೊಬ್ಬರ ಹಾಕಿ ಮಾಡಿದ್ರು 1.5-2 ಅಡಿ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ದಿಂಡು ದಪ್ಪ ಬೀಳುತ್ತೆ, ಅದು ಒಂದು ಅನುಭವ. ಮತ್ತೆ ಅಡಕೆ ಮರಗಳಲ್ಲಿ ಕಿರಿಗೆಣ್ ಬೀಳ್ಬೇಕು, ಗೆಣ್ಣು ಜಾಸ್ತಿ ಬೀಳ್ತಾ ಹೋದ್ರೆ ಹೈಟ್ ಆಗ್ತಾ ಹೋಗುತ್ತೆ. ನೋವಾಲ್ಗಿನ ಸ್ಪ್ರೇ ಮಾಡಿದಾಗ ಗಿಡಗಳಲ್ಲಿ ಗೆಣ್ಣು ಸ್ವಲ್ಪ ಬೇಗ ಬೀಳುತ್ತೆ, ಅಡಕೆ ಪಟ್ಟೆಗಳು ಬೇಗ ಬೀಳಕ್ಕೆ ಶುರು ಆಗುತ್ತೆ. ಬಿದ್ದಂಗೆ ಬಿದ್ದಂಗೆ ಗೆಣ್ಣುಗಳು ಸಣ್ಣ ಸಣ್ಣ ಬೀಳತಾ ಹೋಗುತ್ತೆ. ಆ ಗಿರಗಣ್ಣು ಬಿದ್ದಾಗ ಈಲ್ಡ್ ಜಾಸ್ತಿ ಬರುತ್ತೆ. ನುವಲ್ಗಿಯಿಂದ ಅನುಕೂಲ ಆಗಿದೆ ಅಂತ ಖಚಿತವಾಗಿ ಹೇಳಬಲ್ರಿ ನೀವಲ್ವಾ? ಖಂಡಿತವಾಗ್ಲಿ ಸರ್, 90% ನೂರಕ್ಕೆ 100 ಆಗಿ ಆಗಿದೆ. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆನ ಹೇಳ್ಬೋದಾ ಭಾರದ್ವಾಜ್ ಅವರೇ? 810-58-68-688. ಇನ್ನೊಂದು ಸಾರಿ 810-58-68-688. ಧನ್ಯವಾದ ಭಾರದ್ವಾಜ್ ಅವರೇ. ಭತ್ತದಲ್ಲೂ ನುವಾಲ್ಗಿಯನ್ನು ಉಪಯೋಗಿಸಿಕೊಂಡಿದ್ರಿ, ಅಡಿಕೆ ನರ್ಸರಿಗೆ ಸಣ್ಣ ಸಸಿಗಳಿಗೂ ಉಪಯೋಗಿಸಿಕೊಂಡಿದ್ರಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನುವಾಲ್ಗಿಯ ಚಮತ್ಕಾರ, ಬೆಳೆಗಳಿಗೆ ಇದು ಆರೋಗ್ಯಕರ, ಹಿತಕರ. ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನುವಾಲ್ಗಿಯ ಚಮತ್ಕಾರ. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದುವರೆಗೆ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿ ಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು.